ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೂಪಕ ಹೆಲಿಯೋಥಿಸ್ಗೆ ಹೆಡಮುರಿಕೆ. ಈ ಶತಮಾನದ ಚಿತ್ತಿನ ಕೀಟ ವಿಷ ಸುರಿತರು ಆಗಲಾದೆನು ನಷ್ಟ. ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ವಿಷ ಸುರಿತರು ಆಗಲಾದೆನು ನಷ್ಟ. ಹೆಲಿಯೋಥಿಸ್ನಾನು ಹೆಲಿಯೋಥಿಸ್ನಾನು ಹೆಲಿಯೋಥಿಸ್ನಾನು. ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ, ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ. ಬದುಕಲು ಬಿಡಿ ನನ್ನನ್ನು ಪರಿಸರ ಕೂಡಿಸ್ತ. ಕೇಳಿ ರೂಪಕ ಹೆಲಿಯೋಥಿಸ್ಗೆ ಹೆಡಮುರಿಗೆ. ಬದುಕಲು ಬಿಡಿ ನನ್ನನ್ನು ಪರಿಸರ ಕೂಡಿಸ್ತ. ಕಲ್ಲಣ್ಣ, ಈ ಹುಳದ ಕಾಲಾಗ ಸಾಕಾಗೋತಲ್ಲ ಅಂತೆ ನಾನು. ತೊಗರಿ ಬೆಳೆಯೋದ ಬಿಟ್ಟು ಬಿಡಬೇಕು ಅನ್ನೋಂಗಾಗ್ಯದ ನೋಡ್ಪ. ಅಲ್ಲಪ್ಪ ಮಲ್ಲಣ್ಣ, ನಂದರ ಪರಿಸ್ಥಿತಿ ಬ್ಯಾರೆ ಅದ ಅಂತೇನ? ಹೌದಪ್ಪ, ಎಲ್ಲಾರು ಬೆಳೆದಂಗ ನಾವು ತೊಗರಿ ಬೆಳೆದಿವಿ. ಈ ಹುಳ ಯಾವ ಮಾಯಲ್ಲಿ ಬರ್ತದ ಅನ್ನೋದು ತಿಳಿವಲ್ತು. ಇವತ್ತು ಒಂದು ಹುಳ ಕಂಡದ ಅಂತ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರ ನೋಡ್ ನೋಡಿದ್ರಾಗ ಹೊಲ ತುಂಬೆಲ್ಲ ಮುಗ್ರು ಬಿಡ್ತಾವೋ. ಎಲ್ಲಿಂದ ಬರ್ತಾವೋ ಏನೋ. ಕಲ್ಲಣ್ಣ, ಅಲ್ಲಿ ನೋಡು, ನಮ್ಮ ಸುರೇಶಪ್ಪ ಹೊಂಟಂಗ್ ಕಾಣಿಸೋದಲ್ಲ. ಹೌದೌದು ಅವನ. ನಿನಗ ಗೊತ್ತದೇನ ಸುರೇಶ ವಕ್ರು ತಂದಾಗ ಬಹಳ ಓದೇನಂತ? ಹೌದೇನ? ಹಂಗಾದ್ರ ನಮ್ ತ್ರಾಸಷ್ಟು ಅವನಿಗೆ ಹೇಳ್ಬಿಡೋಣಲ್ಲ. ಏನ್ರ ಹೊಸ ವಿಚಾರ ಹೇಳ್ತಾನ ಕೇಳೋಣಲ್ಲ. ಸುರೇಶಪ್ಪ, ಏ ಸುರೇಶಪ್ಪ ಬರ್ರಿಲೆ. ಓಹೋಹೋ, ಏನು ಮಲ್ಲಣ್ಣ ಕಲ್ಲಣ್ಣ ಇಲ್ಲಿ ಕುಂತೀರಿ, ಏನು ಎಲ್ಲ ಆರಾಮ? ನಮ್ದೇನ್ ಕೇಳ್ತೀಪ ಸುರೇಶಪ್ಪ, ಎಲ್ಲ ಅವನ್ ಶಿವನಿಚ್ಛಾನ. ಮತ್ತ ಅವ ಇಟ್ಟಂಗ ಇರ್ಬೇಕಲ್ರಪ್ಪ. ಅಂದಂಗ ಪ್ಯಾಟಿಂದ ಯಾವ ಬಂದ್ರಪ್ಪ ನೀವು? ನಿಮ್ ಕಾಲೇಜು ಬರೋಬ್ಬರಿ ನಡೆದಲ್ಲ? ನನ್ನ ಕಾಲೇಜನು ಬರೋಬ್ಬರಿ ನಡೆದದ. ಒಂದ್ ನಾಕ್ ದಿನ ಸೂಟಿ ಇತ್ತ, ಅದಕ್ಕ ಬಂದಿದ್ದೆ. ಆದ್ರ ನೀವ್ಯಾಕ್ ಹಿಂಗ ಏನೋ ಆಗಬಾರದು ಆದವರಂಗ ಮಾತಾಡಕತ್ತೀರಪ್ಪ? ಏನಾಗ್ಯದ ಅದನ್ನಟ್ಟು ನನಗ್ ಹೇಳಬಾರ್ದ? ಅದನ್ನ ಹೇಳೋಣಂತನ ನಿಮಗ್ ಕರ್ದಿವ್ರಿ ಅಪ್ಪ. ಮತ್ ನೀವು ಒಕ್ಕಲ್ ತಂದಾಗ ಬಹಳಷ್ಟು ಓದ್ಕೊಂಡಿರಂತ, ನಮ್ ಸಮಸ್ಯೆ ಒಂದಿಷ್ಟು ಬಿಡಿಸ್ಬಿಡ್ರಲ್ಲ. ಅಲ್ಲ, ನೀವು ಹಿಂಗ ಒಗಟದಾಗ ಮಾತಾಡಕತ್ರ ನಾ ಏನಂತ ತಿಳ್ಕೊಳ್ಳಿ. ಏನಾಗ್ಯದ ಅದನ್ನ ಸೀದಾ ಮೊದ್ಲು ಹೇಳ್ರಿ. ನಿಮ್ಮಿಂದ ಮುಚ್ಚಿಡೋದೇನಾದ್ರೆ ಹೋತ್ಸಲ ಆ ತೊಗರಿ ಹುಳ ಬಂದು ನಮ್ ಬೆಳಿ ಎಲ್ಲ ಸತ್ಯನಾಶ ಮಾಡಿಬಿಟ್ಟಲ್ರಿ. ಎಷ್ಟು ಔಷಧ ಹೊಡೆದಿವಿ, ಏನು ಮಾಡಿದ್ರು ಹುಳ ಮಾತ್ರ ಕಿಮ್ಮಕ್ಕನ್ಲಿಲ್ಲ ನೋಡ್ರಿ. ಒಂದು ಮುಟಗಿ ತೊಗರಿ ಬರ್ಲಿಲ್ರಿ. ತಿಳದಂಗ ನಿಮ್ ಪರಿಸ್ಥಿತಿ. ಹೆಚ್ಚು ಕಡಿಮೆ ನಮ್ ಎಲ್ಲಾ ರೈತಾಪಿ ಮಂದಿ ಸ್ಥಿತಿನ ಇದು. ಔಷಧ ಯಾವ್ದು ಹೊಡೆದ್ರಪ್ಪ? ಅದೇ ರೀ, ಆ ಪಡದಪ್ಪನ ಅಂಗಡಿ ಇಲ್ರ, ಅವ ಕೊಟ್ಟಿದ್ದ ಅದನ್ನ ತಂದ್ ಹೊಡೆದಿವ್ರಿ ಅಪ್ಪ. ನಮ್ಮ ನೆರೆ ಹೊಲದ ನಿಂಗಪ್ಪ ಮೂರ್ನಾಲ್ಕು ಔಷಧ ಕೂಡಿಸಿ ಹೊಡಿ ಅಂದ, ಹೊಡೆದಿನ್ರಿ. ಮತ್ತ ಹಂಗ ನಡುವ ಪುಡಿನೂ ಹೊಡೆದಿವಿ, ಆದ್ರ ಹುಳಕ್ ಮಾತ್ರ ಏನೂ ಆಗ್ಲಿಲ್ಲ ನೋಡ್ರಿ. ಅಲ್ಲ, ಅದು ಸಾಯೋದಕ್ ಹೆಂಗ್ ಸಾಧ್ಯ ಅದ ನೀವ ಹೇಳ್ರಿ. ಮತ್ರಿ ಅಲ್ಲ, ಅದಕ್ಕೆ ಯಾವ ಔಷಧ ಯಾವಾಗ ಹೊಡಿಬೇಕು ಅನ್ನೋದು ನಿಮಗೆ ಏನಾರ ಗೊತ್ತದೇನು? ಅಲ್ರಿ, ದೊಡ್ಡ ಹುಳ ಕಾಣನ ಹೊಡೆದಿವಿ. ನೀವು ತಪ್ಪುದು ಇಲ್ಲೇ. ಕಂಡಂಗ ಔಷಧ ಹೊಡೆದು ಏನಾಗೈತಿ ಅಂತಂದ್ರ, ಏನಾಗೈತ್ರಿ, ಹುಳುಗಳಿಗೆ ಆಯಾ ಔಷಧವನ್ನು ಎದುರಿಸುವಂತ ಒಂದು ಶಕ್ತಿ ಬಂದದ. ಹಿಂದಕ್ಕ ರಾಜ ಮಹಾರಾಜರ ಕತಿ ಒಳಗ ವಿಷಕನ್ಯರು ಅಂತ ಹೇಳಿ ಬರ್ತಿದ್ರು, ಕೇಳಿರೇನು? ವಿಷಕನ್ಯರು ಇರ್ತಿದ್ರು ಅನ್ನೋದನ್ನ ಕೇಳಿವ್ರಿ, ಆದ್ರೆ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಹಂಗಾದ್ರೆ ಕೇಳ. ರಾಜಗುರುಗಳೇ ಪ್ರಣಾಮಗಳು. ಆಯುಷ್ಮಾನ್ ಭವ ರಾಜಕುಮಾರ, ತಾವು ನನ್ನ ಹತ್ತಿರ ಬಂದಿರುವುದಕ್ಕೆ ಕಾರಣ? ರಾಜರ್ಷಿಗಳೇ, ನಮ್ಮ ಸುತ್ತಮುತ್ತಲಿನ ರಾಜ್ಯದ ರಾಜರು ದಿನ ದಿನಕ್ಕೂ ಬಲಿಷ್ಠರಾಗುತ್ತಿದ್ದಾರೆ. ನಮ್ಮ ರಾಜ್ಯ ಸಣ್ಣದು, ದೊಡ್ಡ ಸೈನ್ಯವೂ ನಮ್ಮದಿಲ್ಲ. ನಾವು ಹೀಗೆ ಕೈಕಟ್ಟಿ ಕುಳಿತುಕೊಂಡರೆ ಮುಂದೊಂದು ದಿನ ನಾವು ನಮ್ಮ ರಾಜ್ಯವನ್ನು ಕಳೆದುಕೊಂಡು ನಿರ್ಗತಿಕರಾಗಬೇಕಾಗುತ್ತದೆ. ಅದಕ್ಕೆ ನಾನೇನು ಮಾಡಬೇಕು ರಾಜಪುತ್ರರೇ? ಒಂದು ಉಪಾಯ ಹುಡುಕಿ. ನಮ್ಮ ಮೇಲೆ ಕತ್ತಿ ಮಸೆಯಲು ಸಿದ್ಧರಾಗುತ್ತಿರುವ ಶತ್ರುಗಳನ್ನು ಯುದ್ಧ ಮಾಡದೆ ನಿರ್ನಾಮ ಮಾಡುವ ಉಪಾಯವನ್ನು ಸೂಚಿಸಿ. ಭಲೇ ಭಲೇ ರಾಜಪುತ್ರ, ನಿಜಕ್ಕೂ ತಾವು ತಂದೆಗೆ ತಕ್ಕ ಮಗ. ತಮ್ಮ ದೂರಾಲೋಚನೆಯನ್ನು ಮೆಚ್ಚುತ್ತೇನೆ. ಅಂದ ಹಾಗೆ ಒಂದು ದಾರಿ ಇದೆ. ಅದಾವುದು? ಬೇಗ ಹೇಳಿ. ನಿಧಾನ ನಿಧಾನ,

ಅದಕ್ಕ ಎರಡು ತತ್ತಿ ಅಥವಾ ಒಂದು ಹುಳ ಕಂಡು ಕೂಡಲೇ ನಾವು ಅದನ್ನ ಎದುರಿಸಾಕ ತಯಾರಿ ನಡೆಸಬೇಕು. ಅಂದ್ರ ಮೊದಲು ಬೇವಿನ ಕಷಾಯ ತಂಬಾಕಿನ ಕಷಾಯ ತಯಾರು ಮಾಡಿ ಗಿಡಗಳಿಗೆ ಹೊಡಿಬೇಕೇನ್ರಿ? ಅಷ್ಟೇ ಅಲ್ಲ, ಆಕಳ ಸಗಣಿ ಮೂತ್ರ ಎರಡು ಕಲಸಿ ಸೋಸಿ ಸಿಂಪರಣೆ ಮಾಡಬೇಕು. ಮೆಣಸಿನ ಖಾರನು ಕಲಸಿ ಹೊಡಿಬೋದಲ್ರಿ? ಆದ್ರ ಒಂದು ವಿಚಾರ ನೆನಪಿಡಬೇಕು. ಈ ಹಸಿರು ಹುಳವನ್ನ ತಿನ್ನುವಂತ ಹುಳುಗಳದಾವ, ನೀವು ನೋಡಿರ್ಬೇಕು, ಗುಲ್ಗಂಜಿ ಹುಳ ಕ್ರೈಸೋಪರ್ಲ ಅನ್ನುವಂತ ಅದಾವ. ಹೌದು, ಇವು ಕಂಡು ಬಂದು ಅಂತಂದ್ರ ಕಷಾಯ ಮಾತ್ರ ಹೊಡಿಬಾರ್ದ? ತಿಳಿತು ಬಿಡ್ರಿ, ಮತ್ತ ಔಷಧ ಹೊಡಿಬಾರ್ದೇನ್ರಿ? ಅಲ್ಲೋ ಕಲ್ಯಾಣ, ನಿನಗೇನು ಔಷಧ ದೇವಕ್ಕೆ ಪಡ್ಕೊಂಡತ್ತೇನೆ? ಬ್ಯಾಡ ಅನ್ನಕತ್ತಾರ ಸುರೇಶಪ್ಪರ. ಅಕ್ಕವ ನಿಂದು ಬರೋಬರಿ ನೋಡ್ ಪಾ ಕಲ್ಯಾಣ, ನಾವು ಒಟ್ಟ ಔಷಧವನ್ನ ಕೈಗೆ ತಗೊಳ್ಳೇಬಾರದು. ಇಷ್ಟೆಲ್ಲಾ ಮಾಡಿ ಸಹಿತ ಹುಳ ಬಂದು ಅಂತಂದ್ರ ಒಂದಸಲ ಸಿಂಪರಣೆ ಮಾಡಬೇಕು. ಇನ್ನೊಂದ್ ಹೇಳ್ತೀನಿ, ತತ್ತಿ ಕಾಣಿಸ್ತಾವಲ್ಲ, ಆಗ ಒಂದಸಲ ಆ ತತ್ತಿ ನಾಶಕ ಔಷಧ ಆದಂತಹ ಮಿಥೋಮಿಲ್ ಅದನ್ನು ಹೊಡಿಬಹುದು. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ. ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ. ನಿಮ್ಮಂಗ ತಿಳಿದವರು ಹಳ್ಳಿ ಹಳ್ಳಿಗೆ ನಾಕ್ ನಾಲ್ಕು ಮಂದಿ ಇದ್ರ ನಮ್ಮಂತ ರೈತಾಪಿ ಮಂದಿ ಕಣ್ಣು ತೆರಸ್ತೀರಿ ನೋಡ್ರಿ ನೀವು. ನೀವಿಬ್ರು ನಮ್ ಹಳ್ಳಿಯಾಗ ಇದ್ದು ನಮ್ ಪುಣ್ಯ ನೋಡ್ರಿ. ಇನ್ ಮುಂದೆ ನೀವ್ ಹೇಳದಂಗ ಮಾಡ್ತೀವಿ ನೋಡ್ರಿ. ನಡ್ರಿ ನಡ್ರಿ, ಹೇಳ್ರಿ ತಡ ಆತು. ಸುರೇಶಪ್ಪ ತಂಗ್ಯವ, ಹ್ಯಾಂಗು ಊಟ ಟೈಮ್ ಆಗೈತಿ, ಊಟ ಮಾಡ್ಕೊಂಡ ಹೋಗಿ ನಡ್ರಿ. ನಡ್ರಿಪ್ಪ ನಡ್ರಿ ಸುರೇಶಪ್ಪ. ಅಲ್ಲ ನೀವಿಷ್ಟು ಕರಿ ಮುಂದ ನಾವು ಇಲ್ಲ ನಾಕ್ ಆಗ್ತದ? ನಡ್ರಿ ನಡ್ರಿ ನಡೀ ತಂಗಿ. ಇದುವರೆಗೆ ಹೆಲಿಯೋಥಿಸ್ಕೆ ಹೆಡಮುರಿಗೆ ರೂಪಕ ಕೇಳಿದಿರಿ. ಈ ಶತಮಾನದ ಚಿತ್ತಿನ ಕೀಟ ವಿಷಸುರಿತರು ಆಗಲಾದೆನು ನಷ್ಟ. ಭಾಗವಹಿಸಿದವರು ಶೇಖ್ ಅಬ್ದುಲ್ಲಾ ಖಾಜಿ ಹಾಗೂ ಶಶಿಕಲಾ ರುಳಿ. ವಿಷಸುರಿತರು ಆಗಲಾದೆನು ನಷ್ಟ, ಹೆಲಿಯೋಥಿಸ್ ನಾನು, ಹೆಲಿಯೋಥಿಸ್ ನಾನು. ಭಾಗವಹಿಸಿ ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ನನ್ನ ಕೊಲ್ಲ ಹೋದರೆ ನಿಮಗೆ ಕಷ್ಟ. ಭಾಗವಹಿಸಿ ನಿರ್ಮಾಣ ಸಹಕಾರ ರಾಜೇಂದ್ರ ಆರ್ ಕುಲಕರ್ಣಿ. ಬದುಕಲು ಬಿಡಿ ನನ್ನನ್ನು ಪರಿಸರ ತೂಗಿಸ್ತ, ಬದುಕಲು ಬಿಡಿ ನನ್ನನ್ನು ಪರಿಸರ ತೂಗಿಸ್ತ. ರಚಿಸಿ ಭಾಗವಹಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಹೆಲಿಯೋಥಿಸ್ಕಿದು, ಹೆಲಿಯೋಥಿಸ್ಕಿದು, ಹೆಲಿಯೋಥಿಸ್ಕಿದು, ಹೆಲಿಯೋಥಿಸ್ಕಿದು. ಈಗ ಕೇಳಿ ನಾವಲ್ಗಿಯ ಮಲ್ಲಪ್ಪ ಬಾಳಪ್ಪ ಹೋಗಾರ್ ಮತ್ತು ಸಂಗಡಿಗರಿಂದ ಸಂಬಳ ವಾದನ. Thank you. ಇದುವರೆಗೆ ನಾವಳ್ಗೆಯ ಮಲ್ಲಪ್ಪ, ಬಾಳಪ್ಪ ಹೋಗಾರ್ ಮತ್ತು ಸಂಗಡಿಗರಿಂದ ಸಂಬಾಳ ವಾದನ ಕೇಳಿದ್ರಿ. ಈಗ ಕೇಳಿ ಒಂದು ಕೃಷಿ ಹಾಡು.